ಆ ಮಾಹಿತಿಗಳನ್ನು ಸರಿಯಾಗಿ ಕೇಳಿಸ್ಕೊಂಡು ಏನು ಪ್ರಶ್ನೆ ಕೇಳಬೇಕು ಅಂಥೇಳಿ ವಿಚಾರ ಮಾಡಿ ಆ ಪ್ರಶ್ನೆಯನ್ನು ನೀವು ಫೋನ್ ಮೂಲಕ ಕೇಳಿ ನಿಮ್ಮ ಸಮಸ್ಯೆಗೆ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ. ನಾವು ಇವಾಗ ಥೈರಾಯ್ಡ್ ತೊಂದರೆ ಬಗ್ಗೆ ಮಾತನಾಡೋಣ. ಥೈರಾಯ್ಡ್ ಅನ್ನೋದು ಒಂದು ಚಿಕ್ಕ ಅಂತಃಸ್ರಾವಕ ಗ್ರಂಥಿ. ಇದು ಕುತ್ತಿಗೆ ಮುಂದಿನ ಭಾಗದಲ್ಲಿ ಇರುತ್ತದೆ. ಇದರಿಂದ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಈ ಹಾರ್ಮೋನ್ ಥೈರಾಯ್ಡ್ ದೇಹದ ಪ್ರತಿ ಜೀವಕೋಶಗಳ ಕೆಲಸ ಕಾರ್ಯಗಳಿಗೆ ಭಾಳ ಮುಖ್ಯವಾದ ಹಾರ್ಮೋನ್. ಇದು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾದರೆ ದೇಹದ ಕೆಲಸ ಕಾರ್ಯಗಳು ಸಹಜವಾಗಿ ಯಾವುದೇ ತೊಂದರೆ ತಕರಾರು ಇಲ್ಲದೆ ನಡೆದುಕೊಳ್ಳುತ್ತದೆ. ಥೈರಾಯ್ಡ್ ತೊಂದರೆಯಲ್ಲಿ ನಾನಾ ಥರ ತೊಂದರೆಗಳು ಆಗಬಹುದು. ಅದರಲ್ಲಿ ನಿಮಗೆ ಮೂರು ಮುಖ್ಯವಾದ ತೊಂದರೆ ಬಗ್ಗೆ ಗೊತ್ತಿರಬೇಕು. ಒಂದನೇದು ಹೈಪೋಥೈರಾಯ್ಡಿಸಮ್, ಅಂದರೆ ಥೈರಾಯ್ಡ್ ಹಾರ್ಮೋನಿನ ಉತ್ಪತ್ತಿ ಕಡಿಮೆ ಆಗೋದು. ಎರಡನೇದು ಹೈಪರ್ ಥೈರಾಯ್ಡಿಸಮ್, ಇದರಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗುವುದು. ಮೂರನೇದು ಥೈರಾಯ್ಡ್ ನೋಡ್ಯೂಲ್ಸ್, ಅಂದರೆ ಥೈರಾಯ್ಡ್ ಗ್ರಂಥಿಯಲ್ಲಿ ಗಂಟುಗಳು ಕಾಣಿಸ್ಕೊಳ್ಳೋದು. ಇವಾಗ ಈ ತೊಂದರೆಗಳು ಕಾರಣವನ್ನು ನೋಡೋಣ. ಒಂದು ಅಯೋಡಿನ ಕೊರತೆ, ಎರಡನೇದು ಕುಟುಂಬದಲ್ಲಿ ಥೈರಾಯ್ಡ್ ತೊಂದರೆ ಇರೋದು ಅಥವಾ ಜೆನೆಟಿಕ್ಸ್ ಅಂತ ಹೇಳ್ತೀವಿ, ಮತ್ತು ಮೂರನೇದು ನಾವು ಸೇವಿಸುವ ಕೆಲವೊಂದು ಆಹಾರಗಳಿಂದ ಕೂಡ ಆ ತೊಂದರೆ ಆಗುತ್ತದೆ. ಆದರೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿದರೆ ಮಾತ್ರ ತೊಂದರೆಗಳು ಆಗಬಹುದು. ಉದಾಹರಣೆಗೆ ಎಲೆಕೋಸು ಮತ್ತು ಹೂಕೋಸು. ಥೈರಾಯ್ಡ್ ತೊಂದರೆ ಹೆಚ್ಚಾಗಿ ಹೆಣ್ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತದೆ. ಹೆಚ್ಚಾಗಿ 18-40 ವರ್ಷದ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತದೆ. ಆದರೆ ಚಿಕ್ಕ ಮಕ್ಕಳಲ್ಲಿ ಮತ್ತು ಪುರುಷರಲ್ಲಿ ಕೂಡ ಕಾಣಿಸ್ಕೋಬಹುದು. ಇವಾಗ ಥೈರಾಯ್ಡ್ ತೊಂದರೆಯ ಗುಣಲಕ್ಷಣಗಳು ಏನಂತ ನೋಡೋಣ. ಮೊದಲನೇದಾಗಿ ಹೈಪೋಥೈರಾಯ್ಡಿಸಮ್, ಇದರಲ್ಲಿ ನಿಮಗೆ ನಿಶಕ್ತಿ ಅನಿಸೋದು, ಕೆಲಸ ಮಾಡುವ ಆಸಕ್ತಿ ಇಲ್ಲದೇ ಇರೋದು, ತೂಕ ಹೆಚ್ಚುಕೆ, ಕೂದಲು ಉದುರೋದು, ಒಣ ಚರ್ಮ, ಮುಖಬಾವು, ಮಲಬದ್ಧತೆ ಮತ್ತು ಶೀತ ಸಹನ ಆಗದೇ ಇರೋದು. ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆ ಆಗುತ್ತೆ. ಅದರಲ್ಲಿ ಹೆಚ್ಚಿನ ರಕ್ತಸ್ರಾವ, ಸಮಯಕ್ಕಿಂತ ಮೊದಲೇ ಮುಟ್ಟಾಗಬಹುದು. ಮತ್ತು ಕೆಲವು ಸ್ತ್ರೀಯರಲ್ಲಿ ಬಂಜೆತನ ಕಾಣಿಸ್ಕೋಬಹುದು. ಬಂಜೆತನಕ್ಕೆ ಪರೀಕ್ಷೆ ಮಾಡಿಸಿದಾಗ ಹೈಪೋಥೈರಾಯ್ಡಿಸಮ್ ಕಂಡುಬರಬಹುದು. ಗರ್ಭಿಣಿ ಸ್ತ್ರೀಯಲ್ಲಿ ಈ ಹಾರ್ಮೋನ್ ಮಹತ್ವ ಇನ್ನೂ ಹೆಚ್ಚಾಗಿರುತ್ತದೆ. ಏಕೆಂದರೆ ಮೊದಲಿನ ತ್ರೈಮಾಸಿಕದಲ್ಲಿ ಬೆಳೆಯುವ ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇವಾಗ ಹೈಪರ್ಥೈರಾಯ್ಡಿಸಮ್ ಅಥವಾ ಜಾಸ್ತಿ ಉತ್ಪತ್ತಿಯಾದಾಗ ಗುಣಲಕ್ಷಣಗಳು ಏನಂದರೆ ನೋಡೋಣ. ಗಾಬರಿ ಆಗೋದು, ಆತಂಕ ಪಡುವುದು, ಎದೆ ಬಡಿತ ಜಾಸ್ತಿ ಅನಿಸೋದು, ತೂಕ ಕಡಿಮೆ ಆಗೋದು, ಕೈ ನಡುಗುವುದು, ಬೇದಿ ಆಗೋದು, ಉಷ್ಣ ಸಹನ ಆಗದೇ ಇರೋದು, ಮತ್ತು ಸ್ತ್ರೀಯರಲ್ಲಿ ಮುಟ್ಟು ತಡವಾಗಿ ಬರೋದು ಅಥವಾ ಆಗದೇ ಇರೋದು. ಇನ್ನು ಮೂರನೇ ತೊಂದರೆ ಅಂದರೆ ಥೈರಾಯ್ಡ್ ಗಂಟಿನ ಬಗ್ಗೆ ಮಾತನಾಡೋಣ. ಇದು ಹೈಪೋ ಅಥವಾ ಹೈಪರ್ಥೈರಾಯ್ಡಿಸಮ್ ಎರಡರಲ್ಲೂ ಕಾಣಿಸ್ಕೋಬಹುದು. ಈ ಥೈರಾಯ್ಡ್ ಗಂಟು ತುಂಬ ದೊಡ್ಡದಾದಾಗ ನುಂಗೋಕ್ಕೆ ತೊಂದರೆ, ಧ್ವನಿಯಲ್ಲಿ ಬದಲಾವಣೆ ಮತ್ತು ಉಸಿರಾಟಿನ ತೊಂದರೆ ಕಾಣಿಸ್ಕೊಳ್ಬೋದು. ಕೆಲವು ಸಲ ಗರ್ಭಿಣಿಯರಲ್ಲಿ ಮತ್ತು ವಯಸ್ಸಿನ ಹೆಣ್ಮಕ್ಕಳಲ್ಲಿ ಥೈರಾಯ್ಡ್ ಗ್ರಂಥಿ ಸಹಜವಾಗಿ ದಪ್ಪಾಗಿರುತ್ತದೆ. ಇಲ್ಲಿವರೆಗೂ ಗುಣಲಕ್ಷಣಗಳ ಬಗ್ಗೆ ಮಾತನಾಡಿದ್ದೀವಿ. ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ ಬಗ್ಗೆ ನೋಡೋಣ. ಮೊದಲನೇದಾಗಿ ಥೈರಾಯ್ಡ್ ಟೆಸ್ಟ್. ಈ ಟೆಸ್ಟನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲ್ಯಾಬೊರೇಟ್ರಿಯಲ್ಲಿ ಮಾಡಿಸ್ಬೇಕು. ಇವಾಗ ಈ ತೊಂದರೆಯದು ಚಿಕಿತ್ಸೆ ಬಗ್ಗೆ ಮಾತನಾಡೋಣ. ಚಿಕಿತ್ಸೆಯಲ್ಲಿ ಎರಡು ರೀತಿ ಇದೆ, ಒಂದು ಮೆಡಿಕಲ್ ಮತ್ತು ಇನ್ನೊಂದು ಸರ್ಜಿಕಲ್. ಮೆಡಿಕಲ್ ಅಂದರೆ ಕೇವಲ ಮಾತ್ರೆಯಲ್ಲಿ ಗುಣಪಡಿಸೋದು. ಹೈಪೋಥೈರಾಯ್ಡಿಸಮ್, ಅದರಲ್ಲಿ ಥೈರಾಯ್ಡ್ ಹಾರ್ಮೋನಿನ ಮಟ್ಟ ಕಡಿಮೆ ಆದ ಕಾರಣದಿಂದ ಅದನ್ನು ಮಾತ್ರೆ ಮೂಲಕ ಗುಣಪಡಿಸಬಹುದು. ಹೈಪರ್ಥೈರಾಯ್ಡಿಸಮ್ನಲ್ಲಿ ಥೈರಾಯ್ಡ್ ಹಾರ್ಮೋನನ್ನು ಕಮ್ಮಿ ಮಾಡುವ ಮಾತ್ರೆ ಕೊಡಲಾಗುತ್ತದೆ. ಚಿಕಿತ್ಸೆ ಶುರುವಾದ 3-4 ತಿಂಗಳಿಗೆ ಒಮ್ಮೆ ಥೈರಾಯ್ಡ್ ಪರೀಕ್ಷೆ ಮಾಡಿಸಬೇಕು. ಥೈರಾಯ್ಡಲ್ಲಿ ಗಂಟು ಕಾಣಿಸ್ಕೊಂಡಿದಾಗ ರಕ್ತ ಪರೀಕ್ಷೆ ಜೊತೆ ಥೈರಾಯ್ಡ್ ಸ್ಕ್ಯಾನಿಂಗ್ ಅಥವಾ ಅಲ್ಟ್ರಾಸೌಂಡ್ ಮತ್ತು ಸೂಜಿ ಪರೀಕ್ಷೆ ಮಾಡಿಸಬೇಕು. ಸೂಜಿ ಪರೀಕ್ಷೆಗೆ ಅಥವಾ FNAC ರಿಪೋರ್ಟ್ ಅಂತ ಹೇಳ್ತೀವಿ. ರಿಪೋರ್ಟಲ್ಲಿ ಸಾಧಾರಣ ಗಂಟು ಅಂತ ಬರಬಹುದು, ಇಲ್ಲವೇ ಕೆಟ್ಟ ಗಂಟು ಅಥವಾ ಕ್ಯಾನ್ಸರ್ ಗಂಟು ಅಂತಲೂ ಕಾಣಿಸ್ಕೋಬೋದು. ಆದರೆ ಥೈರಾಯ್ಡ್ ಗಂಟಿನಲ್ಲಿ 85% ಜನರಲ್ಲಿ ಸಾಧಾರಣ ಗಂಟು ಆಗಿರುತ್ತದೆ, ಇನ್ನೂ ಕೇವಲ 15% ಗಂಟುಗಳು ಮಾತ್ರ ಕೆಟ್ಟ ಗಂಟು ಅಥವಾ ಕ್ಯಾನ್ಸರ್ ಗಂಟು ಆಗಿರುತ್ತದೆ. ಹಾಗಾಗಿ ಆತಂಕ ಪಡುವ ವಿಷಯ ಏನಿಲ್ಲ. ಥೈರಾಯ್ಡ್ ಗಂಟು ಕಾಣಿಸಿದಲ್ಲಿ ಅಥವಾ ಹೇಳಿದ ಥೈರಾಯ್ಡ್ ಗುಣಲಕ್ಷಣಗಳು ಯಾವುದೇ ಕಂಡುಬಂದಲ್ಲಿ ಹತ್ತಿರದ ಯಾವುದೇ ಆಸ್ಪತ್ರೆ ಅಥವಾ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ತೋರಿಸಬಹುದು. ಹಾಗಾಗಿ ಥೈರಾಯ್ಡಿನ ಈಗಾಗಲೇ ಹೇಳಿದ ಯಾವುದೇ ಗುಣಲಕ್ಷಣಗಳು ಕಂಡುಬಂದಲ್ಲಿ ನಿರ್ಲಕ್ಷಿಸದೆ ಅತಿ ಶೀಘ್ರವಾಗಿ ವೈದ್ಯ ತಜ್ಞರನ್ನು ಕಂಡು ಪರಿಹಾರ ಪಡೆದುಕೊಳ್ಳಬೇಕು. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇದುವರೆಗೆ ಡಾಕ್ಟರು ನಿಮಗೆ ಬಹಳ ಮಹತ್ವವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವು ಈಗ ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು. ಈಗ ನಮ್ಮ ಮೊದಲನೇ ಕಾಲರ್ ಯಾರು ಅಂತ ನೋಡೋಣಲ್ಲ. ಹಲೋ ಹಲೋ ಹಲೋ. ಆತ್ಮೀಯ ಕೇಳುಗರೇ, ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳೋಕ್ಕೆ ಕರೆ ಮಾಡಬೇಕಾದ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ನೀವು ಮೊಬೈಲ್ನಿಂದ ಕರೆ ಮಾಡುವಾಗ STD ಕೋಡ್ 0836 ಸೇರಿಸಬೇಕು. ಹಲೋ ಹಲೋ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಾವು STM ಕಾರ್ಯಕ್ರಮ, ಆರೋಗ್ಯ ಕಾರ್ಯಕ್ರಮ. ಹೌದು, ನಾವು ಹೂವಿನಡಿಯಲ್ಲಿ ತರದ್ದು. 400 ಗ್ರಾಮ STM ಮಲ್ಲಯ್ಯ ಹೇಳಿ. ಹೇಳಿ ಸರ್. ನನಗೆ ಹೈಪೋಥೈರಾಯ್ಡಿಸಮ್ ಇದೆ. ಓಕೆ. 100 mm ಟ್ಯಾಬ್ಲೆಟ್ಸ್ ತಗೊಂತೇವೆ. ಈಗಾಗಲೇ ಸುಮಾರು 10 ಆಗ್ತದೆ. ಆಯಿತು. ಈಗ ಅದಕ್ಕೆ ಟ್ಯಾಬ್ಲೆಟ್ಸ್ ಬಂದ್ ಮಾಡಕ್ಕೆ ಬರಲ್ಲ ಸರ್. ಇವಾಗ ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಹಲೋ, ಕೇಳಿಸ್ತಾ ಇದೆ? ಹಲೋ ಹಲೋ. ನೀವು ಬಹುಶಃ ನಿಮ್ಮ ರೇಡಿಯೋ ಸೆಟ್ಟಿನ ಬಹಳ ಸಮೀಪ ಕೂತೀರಿ, ಸ್ವಲ್ಪ ದೂರ ಬರಬೇಕು. ಆತ್ಮೀಯ ಕೇಳುಗರಲ್ಲಿ ವಿನಂತಿ, ನೀವು ಸಿಗ್ನಲ್ ಸರಿಯಾಗಿ ಬರುವ ಜಾಗದಿಂದ ಕರೆಗಳನ್ನ ಮಾಡಬೇಕು. ಆವಾಗ ನೀವು ಸರಿಯಾಗಿ ನಿಮ್ಮ ಸಮಸ್ಯೆಗೆ ಉತ್ತರ ಪಡೆದುಕೊಳ್ಬಹುದು. ಇನ್ನು ಮುಂದಿನ ಕಾಲರ್. ಹಲೋ ಹಲೋ ಹಲೋ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಮಡ್ಲಿಯಿಂದ ಯಾರು ಕರೆ ಮಾಡ್ತೀರಿ? ವೀರನ್ಗೌಡ ಪಾಟೀಲ್ ಅಂತ ಹೇಳಿ. ವೀರನ್ಗೌಡ, ಕೇಳ್ರಿ ನಿಮ್ ಪ್ರಶ್ನೆ. ಈಗ ಥೈರಾಯ್ಡ್ ಬಗ್ಗೆ ಈಗ ತಿಂಗಳ ಒಂದ್ ಚೆಕ್ ಮಾಡ್ಸ್ಬೇಕು. ಹಲೋ ವೀರನ್ಗೌಡ ಅವ್ರೆ. ಹಾ, ಥೈರಾಯ್ಡ್ ಚೆಕ್ ನೀವು ಫಸ್ಟ್ ಟೈಮ್ ಮಾಡಿಸಿದಾಗ ನಿಮ್ದು ರಿಪೋರ್ಟಲ್ಲಿ ಅಬ್ನಾರ್ಮಲ್ ಇತ್ತಂತ ಬಂದರೆ ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಮತ್ತೆ 3-4 ತಿಂಗಳಾದ್ಮೇಲೆ ಮತ್ತೆ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಮತ್ತೆ ಇದನ್ನ ಟೆಸ್ಟ್ ಅದೇ ತರ 1 ಅಥವಾ 2 ವರ್ಷವರೆಗೂ ನೀವು 3-4 ತಿಂಗಳಿಗೆ ಮಾಡಿಸ್ಬೇಕಾಗುತ್ತೆ. ಆದ್ಮೇಲೆ ನಿಮ್ಮ ಟೆಸ್ಟ್ ರಿಪೋರ್ಟ್ ಅಲ್ಲಿ ನಾರ್ಮಲ್ ಬಂದ್ರೆ ನೀವು ನಿಮ್ಮ ಡಾಕ್ಟರಿಗೆ ತೋರಿಸ್ಬಿಟ್ಟು ಅದನ್ನ ನೀವು ನಿಲ್ಲಿಸಬಹುದು. ಆಯ್ತಾ? ಹಲೋ ಹಲೋ, STM ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಹರಿಹರದಿಂದ ಹೋಳೆ ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅವರೇ, ನಿಮ್ಮ ಪ್ರಶ್ನೆ ಕೇಳ್ರಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಹಲೋ ಚಂದ್ರಶೇಖರ್, ಹೇಳ್ರಿ. ಈಗ ಇದು ಥೈರಾಯ್ಡ್ ಅನ್ನೋ ಕಾಯಿಲೆ ಗಂಡಸರಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಇದೆ. ಹೌದ್ರಿ, ಸರಿಯಾಗಿ ಕೇಳಿದ್ರಿ ನೀವು. ಆಮೇಲೆ ಅವರಿಗೆ ಇದು ವಾಸಿ ಆಗುತ್ತ? ವಾಸಿ ಆಗುತ್ತೆ ರೀ. ಥೈರಾಯ್ಡ್ ಹಾರ್ಮೋನ್, ಥೈರಾಯ್ಡಿಂದ ಕಾಯಿಲೆಗಳು ನಾನಾ ಥರದ್ದು ಇರುತ್ತೆ. ನಾನು ನಿಮ್ಗೆ ಆವಾಗಲೇ ಹೇಳಿದಾಗಿದೆ. ಹೌದು. ಸೊ ಅದು ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು ಅಥವಾ ಹೈಪರ್ ಆಗಿರ್ಬೋದು, ಎರಡಕ್ಕೂ ಮಾತ್ರೆಯಿಂದ ಗುಣಪಡಿಸ್ಬೋದು. ಸೊ ನಿಮಗೆ ಯಾವುದೇ ಥರ ತೊಂದರೆ, ಗುಣಲಕ್ಷಣಗಳು ಯಾವ್ದು ಥರ ಇದೆ ಅದನ್ನು ನೋಡಿಬಿಟ್ಟು ಟೆಸ್ಟ್ ಮಾಡಿಸಿ ನಿಮಗೆ ಟ್ರೀಟ್ಮೆಂಟ್ ಅಥವಾ ಪರಿಹಾರ ಇದು ಮಾಡಿಸ್ಬೋದು ನೀವು. ಗಂಡಸಲ್ಲಿ ಕಡಿಮೆ ಆಗೋದಂದರೆ ಅದು ಹಾರ್ಮೋನಿನ ಅಂಶ ಫಿಮೇಲ್ಸಲ್ಲಿ ಅಂದರೆ ಹೆಣ್ಮಕ್ಕಳಲ್ಲಿ ಇರುತ್ತೆ. ಅದು ಹಾಂ, ಹೆಣ್ಮಕ್ಕಳಲ್ಲಿ ಬೇರೆ ಹಾರ್ಮೋನಿಂದನು ಕ್ರಾಸ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಅದು ಕೂಡ ಆಗುತ್ತೆ. ಸೊ ಅದು ಗಂಡು ಮಕ್ಕಳಲ್ಲಿ ಆಗ್ಬೋದು, ಬಟ್ ಕಡಿಮೆ, ಅದು ಚಾನ್ಸಸ್ ಕಡಿಮೆ ಇರುತ್ತೆ. ಹೌದು. ಥ್ಯಾಂಕ್ ಯು. ಹಲೋ ಹಲೋ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ಆತ್ಮೀಯ ಕೇಳುಗರೇ, ನಿಮ್ಮ ಕರೆಯಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿದರೆ ನೀವು ಸಿಗ್ನಲ್ ಸರಿಯಾಗಿ ಇರುವಂತಹ ಜಾಗದಿಂದ ಕರೆಗಳನ್ನು ಮಾಡಬೇಕು. ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಬನಟ್ಟಿ ತಾಲೂಕಿನಿಂದ ಜಗಳಾಡಿದ ಕಡಪ ಉಳ್ಳಾಗಡ್ಡಿ ಮೇಡಮ್. ಕಡಪ ಅವರ ಕೇಳ್ರಿ ಪ್ರಶ್ನೆ ಡಾಕ್ಟರ್ಗೆ. ಈ ಗಂಟ್ಲ ಏನು ನೆಗಡಿ ಬಂದಾಗ ರೀ ಕಾಕ್ಸೈತಿ, ಅದು ಹಂಗೆ ರೋ ಏನು ನಮ್ಮದು ಯಾವಾಗ ಸ್ವಲ್ಪ ಮೋಸದ ಬೆಳೆದಿರ್ತೈತಿ ರೀ ಆ ಮಗುನ್ಯಾಗ. ಎಷ್ಟು ದಿವಸಕ್ಕೊಮ್ಮೆ ಅದನ್ನ ತೋರಿಸ್ಬೇಕು ಸರ್? ಇದು ಥೈರಾಯ್ಡ್ ಗಂಟ ಮೂಗಲ್ಲಿ ಬೆಳೆದು ಮಾಂಸ ಅಲ್ಲ ರೀ, ಅಂದರೆ ನೆಗಡಿಯಿಂದ ಬರೋದು ಅಥವಾ ಬೇರೆ ಶೀತ ಬಂದರೆ ಆ ಥರ ಗಂಟ ಅಲ್ಲ ಇದು. ಆ ಥರ ನಿಮಗೆ ಗುಣಲಕ್ಷಣಗಳು ಇದ್ದರೆ ಬೇರೆ ಮತ್ತೆ ಏನಾದರೂ ತೊಂದರೆ ಇದ್ದಂತ ನೋಡಬೇಕು. ಥೈರಾಯ್ಡ್ ತೊಂದರೆಯಲ್ಲಿ ನಿಮಗೆ ಶೀತ ಆಗದೇ ಇರೋದು, ಈ ಥರ ತೊಂದರೆ ಆಗೋದು, ಮತ್ತು ಮುಖ ಬಾವು ಬರೋದು, ಈ ಥರ ಎಲ್ಲ ಆಗುತ್ತೆ. ಸೊ ನಿಮ್ಮ ತೊಂದರೆ ಬೇರೆ ಆಗಿದೆ ಹೇಳ್ರಿ. ಹೌದ್ರಿ, ಆದರೆ ಇದು ತೊಂದರೆ ಬೇರೆ ರೀ. ಇದನ್ನ ನೀವು ಮತ್ತೆ ನಿಮ್ಮ ವೈದ್ಯರನ್ನ ತೋರಿಸ್ಬಿಟ್ಟು ಇದನ್ನ ಏನಂತ ನೋಡ್ಬೇಕ್ರಿ. ಇದು ಥೈರಾಯ್ಡ್ ತೊಂದರೆ ಬಗ್ಗೆ ಅಲ್ಲ. ಆತ್ಮೀಯ ಕೇಳುಗರಲ್ಲಿ ವಿನಂತಿ, ಇವತ್ತಿನ ವಿಷಯ ಥೈರಾಯ್ಡ್ ತೊಂದರೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಹಲೋ ಹಲೋ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕು ಶೇಷಗಿರಿಯಿಂದ ಸಿದ್ದರಾಮ್ ಸರ್ನಾಳ ಅಂತ ಮೇಡಮ್. ಸಿದ್ದರಾಮ್ ಅವರ ಕೇಳ್ರಿ ನಿಮ್ ಪ್ರಶ್ನೆ. ಮೇಡಮ್, ನಮ್ಮ ಹೆಣ್ಮಕ್ಳಿಗೆ ಗಂಟಲು ಬ್ಯಾನಿ ಅಂತಾರೆ ಮೇಡಮ್ ಅವರು. ನಿಮ್ಮ ಹೆಣ್ಮಕ್ಳಿಗೆ ಗಂಟಲು ಬ್ಯಾನಿ ಅಂತ ನೀವು ಹೇಳ್ತೀರಿ ನಿಮ್ ಭಾಷೆ ಒಳಗೆ, ಅಂದ್ರೆ ಗಂಟಲು ನೋವು ಅಂತ ಹೇಳಿಕ್ಕೆ ಇಷ್ಟಪಡ್ತೀರಿ? ಗಂಟಲಲ್ಲಿ ಗಂಟಲು ಸರಾಗಿ ಅಂತ ಮೇಡಮ್. ಹೌದ್ರಿ, ಡಾಕ್ಟರ್ ಕೇಳಿಕೊಂಡಿದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಹಲೋ, ಹಾಂ ರೀ, ನಿಮ್ಮ ಗಂಟಲ ತೊಂದರೆಗೆ ಗಂಟಲು ಸರ ಆಗಿದೆ ಅಂದರೆ ಅದು ಥೈರಾಯ್ಡ್ ಗಂಟ ಅಲ್ಲ. ಬಟ್ ಆದರೂ ನೀವು ಗಂಟಲು ಡಾಕ್ಟ್ರಿಗೆ ಒಂದ್ಸಲ ತೋರಿಸ್ಬೇಕು, ಅದರಿಂದ ತಪಾಸಣೆ ಮಾಡಿ ಏನಂತ ನೋಡಬೇಕು. ಅದರಲ್ಲಿ ಥೈರಾಯ್ಡ್ ತೊಂದರೆ ಅಂತ ಬಂದರೆ ಥೈರಾಯ್ಡ್ ಸ್ಕ್ಯಾನಿಂಗು ಮತ್ತು ಥೈರಾಯ್ಡ್ ಟೆಸ್ಟ್ ಮಾಡಿಸಿ ನೋಡಬಹುದು. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತೀರಿ, ಏನ್ ನಿಮ್ ಹೆಸರು? ಕೆಲವೊಮ್ಮೆ ಟೆಲಿಫೋನ್ ಲೈನ್ ಗಳಲ್ಲಿ ತೊಂದರೆ ಇರ್ತದ? ಹೌದು, ನಮಗೂ ಅದ ಅನಿಸ್ತಾ ಇದೆ. ಹೌದು ಹೌದು, ನಿಮ್ ಪ್ರಶ್ನೆ ನಮಗ್ ಕೇಳಿಸ್ತದೆ, ನಿಮ್ ಧ್ವನಿ ಕೇಳಿಸ್ತದೆ, ನೀವು ನಿಮ್ ಪ್ರಶ್ನೆ ಕೇಳಬಹುದು. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಾವೆಲ್ಲಿಂದ ಕರೆ ಮಾಡ್ತೀರಿ? ನಾನು ಶಿರೋಳದಿಂದ ಉದಯ್ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಶಿರೋಳದಿಂದ ಉದಯ್ ಟೇಲರ್ ಅವರು. ಉದಯ್ ಟೇಲರ್ ಅವರೇ, ನಿಮ್ ಪ್ರಶ್ನೆ ಕೇಳ್ರಿ. ಮೇಡಮ್, ಈಗ ಪಿಟಿಕಿ ಒಳಗೆ ಹೇಳಿದ್ರಿ ಥೈರಾಯ್ಡ್ ಬರುವುದಕ್ಕೆ ಆಹಾರದಲ್ಲಿ ಸ್ವಲ್ಪ ಮಿಸ್ಟೇಕ್ ಬರ್ತದೆ ಅಂದ್ರೆ ಆಹಾರವನ್ನು ಯಾವ ಸೇರಿಸಬೇಕಂತ ಇನ್ನೊಮ್ಮೆ ಕೇಳೋದ್ರಿಗೆ ತಿಳಿಯ ಅಂತ ಕೇಳ್ಕೊಂತೀನಿ ಸರ್. ಮೇಡಮ್ ಹಲೋ, ಉದಯ್ ಅವರು. ಹಾಂ, ನೀವು ಉದಯ್ ಅವರು ಹೇಳ್ತಾರೆ ಅವ್ರಿಗೆ ಆಹಾರದಲ್ಲಿ ಯಾವ ರೀತಿ ಬದಲಾವಣೆ ಮಾಡಿಕೊಂಡ್ರೆ ಆರಾಮ್ ಇರಬಹುದು ಥೈರಾಯ್ಡ್ ಇಲ್ದಂಗ ಅನ್ನೋದು ಅವ್ರ ಸಮಸ್ಯೆ ಸರ್. ಹಾಂ ಹಲೋ ಉದಯ್ ಅವರೇ, ಇದು ಆಹಾರದಿಂದೆಲ್ಲ ಬರೋದಂಥ ಕಾಯಿಲೆ ಹೌದು, ಆದರೆ ದಿನಪೂರ್ತಿ ನಾವು ಒಂದು ವಾರಕ್ಕೂ ಅದು ಎಲೆಕೋಸು ಆಗಲಿ ಅಥವಾ ಹೂಕೋಸು ಆಗಲಿ ಸಾಮಾನ್ಯ ರೀತಿಯಲ್ಲಿ ತಿಂದರೆ ಏನೂ ಆಗೋದಿಲ್ಲ. ಆದರೆ ಒಂದೇ ವಾರಕ್ಕೆ ಹೆಚ್ಚಿಗೆ ಒಂದರಿಂದ ಎರಡು ಕೆ ಜಿ ಆ ಥರ ತಿಂದರೆ ಮಾತ್ರ ಆಗೋದು, ಹೆಚ್ಚು ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಆಹಾರದಲ್ಲಿ ಇದನ್ನು ಆದಷ್ಟು ಕಡಿಮೆ ಅಥವಾ ಜಾಸ್ತಿ ತಿನ್ನಬಾರ್ದು ಒಂದೇ ಸಲ ಅಲ್ಲಿ. ಸರ್, ಈಗ ನೀವು ಹೇಳಿದ್ರಿ ಹೈಪರ್ ಥೈರಾಯ್ಡ್ ಅಂತ ಒಂದು ಹೇಳಿದ್ರಿ, ಹೈಪೋ ಥೈರಾಯ್ಡ್ ಅಂತ ಒಂದು ಹೇಳಿದ್ರಿ. ಹೈಪರ್ ಅಂದಾಗ ಹೆಚ್ಚಿಗೆ ಬಹುಶಃ. ಹೌದು. ಈ ಹೆಚ್ಚಿಗೆ ಥೈರಾಯ್ಡ್ ಆದಾಗ ಏನು ಲಕ್ಷಣಗಳು ಇರ್ತಾವ ಅಂತ ಇನ್ನೊಮ್ಮೆ ನಾನು ಕೇಳ್ತೀನಿ, ನೀವು ಈಗಾಗಲೇ ಹೇಳಿದ್ದೀರಿ ಆದರೂ ಕೂಡ. ಹೈಪರ್ ಥೈರಾಯ್ಡಿಸಮಲ್ಲಿ ಗಾಬರಿ ಆಗೋದು ಮತ್ತು ಆತಂಕ ಪಡೋದು, ಎದೆ ಬಡತ ಜಾಸ್ತಿ ಆಗೋದು, ಅಂಗೈ ಅಂಗಾಲ್ ಬೆವರುವುದು, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಮತ್ತು ಹೆಣ್ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆ ಆಗ್ಬೋದು, ಕಡಿಮೆ ಆಗೋದು, ಈ ಥರ ಎಲ್ಲ ಕಾಣಬರುತ್ತೆ. ಹಲೋ ಹಲೋ ಹಲೋ ಮೇಡಮ್, ನಾವು ಅತ್ರೇ ತಾಲೂಕು ಚಿಕ್ಕೋಡದಿಂದ ಷಣ್ಮುಖ್ ಕಟ್ಟಿ ಮಾತಾಡೋದು. ಷಣ್ಮುಖ್ ಅವರೇ, ನಿಮ್ಮ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ಮೇಡಮ್, ನಮ್ಗೆ ಟ್ರಾನ್ಸಿಲ್ಸ್ಗೆ ಮತ್ತು ಇದು ಥೈರಾಯ್ಡ್ಗೆ ಏನು ಡಿಫ್ರೆನ್ಸ್ ಅನ್ನೋದು ಕೇಳ್ಬೇಕಾಗಿತ್ತು ಸರ್. ಹಾಂ, ಅಂದರೆ ಡಾಕ್ಟರ್ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಕೇಳಿ. ಹಲೋ, ಥೈರಾಯ್ಡು ಮತ್ತು ಟಾನ್ಸಿಲ್ ಬಗ್ಗೆ, ಟಾನ್ಸಿಲ್ ಡಿಫ್ರೆನ್ಸ್ ಅದೇ ರೀ, ಥೈರಾಯ್ಡು ಮತ್ತು ಟಾನ್ಸಿಲ್ ಮಧ್ಯೆ ಎರಡು ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಥೈರಾಯ್ಡ್ ಅನ್ನೋದು ಒಂದು ಅಂತಃಶ್ರಾವಕ ಗ್ರಂಥಿ, ಅಂದರೆ ಎಂಡೋಕ್ರೈನ್ ಆರ್ಗನ್ ಅಂತೀವಿ ನಾವು. ಅದು ನಮ್ಮ ಹುಟ್ಟಿದಾಗಿಂದ ಅಥವಾ ಹೊಟ್ಟೆಯಲ್ಲಿ ಮಗು ಇದ್ದಾಗಿಂದನೂ ಪೂರ್ತಿ ಲೈಫಿಗೆ ನಿಮಗೆ ಬೇಕಾಗುತ್ತೆ. ಬಟ್ ಟಾನ್ಸಿಲ್ ಆ ಥರ ಇರೋದಿಲ್ಲ, ಅದು ಗಂಟುಗಳು, ಅಂದರೆ ನಮ್ಮ ಪೂರ್ತಿ ದೇಹದಲ್ಲಿ ಆ ಥರ ಚಿಕ್ಕ ಚಿಕ್ಕದೇ ಗಂಟದಾಗಿರುತ್ತೆ. ಇದು ಟಾನ್ಸಿಲ್ ಅನ್ನೋದು ಒಂದು ನಮ್ಮದು ಗಂಟಲಲ್ಲೇ ಇರೋದು. ಇದು ಹೆಚ್ಚಾಗಿ ನಾವು ಜ್ವರ ಬಂದಾಗ, ನೆಗಡಿ ಶೀತ ಬಂದಾಗ ದಪ್ಪ ಆಗಿ ಮತ್ತೆ ಕಡಿಮೆ ಆಗುತ್ತೆ. ಬಟ್ ಥೈರಾಯ್ಡ್ ದಪ್ಪ ಆಗೋದಕ್ಕೆ ಕಾರಣಗಳು ಇರುತ್ತೆ. ಈ ಕಾರಣಗಳನ್ನು ಕಂಡುಬಿಟ್ಟು ನೀವು ಅದನ್ನು ಟ್ರೀಟ್ಮೆಂಟ್ ಪಡಿಸ್ಬೋದು. ಓಕೆ. ಹಲೋ ಹಲೋ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ದೌಲತ್ಪುರದಿಂದ ನಾರಾಯಣ ಅಂಗಡಿ ಅಂತ ಮಾತಾಡೋದು. ನಾರಾಯಣ ಅಂಗಡಿ ಅವರು? ಹೌದು. ಕೇಳ್ರಿ ನಿಮ್ಮ ಪ್ರಶ್ನೆ. ಹೇಳಿದ್ರು? ಹಾಂ ಹೇಳ್ರಿ. ಅದು ರಕ್ತ ಪರೀಕ್ಷೆ ನಮ್ಮ ಬೆಂಗಳೂರು ಕಳಿಸಿದ್ರು, ಬಂತು ಎಕ್ಸ್ರೆ ತೆಗೆದ್ರು, ಬಂತು ಏನೋ ತೊಂದರೆ ಇಲ್ಲ ಅಂತ ಹೇಳಿದ್ರು. ಏನಾರ ನೀವು ತೊಂದರೆ ಆದ್ನಪ್ಪ ಅಂದ್ರೆ ಓಪಿಡಿ ಹೋಗಿ ಆಪರೇಷನ್ ಮಾಡಿಸ್ಬೋದು ಅಂತ ಹೇಳಿದ್ರು ಸರ್. ಅದೇನೋ ನಮಗೆ ತೊಂದರೆ ಆಗ್ಬಹುದಾ? ಅಲ್ಲ, ನಿಮ್ದ ವೈಫಿಗೆ ಥೈರಾಯ್ಡ್ ತೊಂದರೆ ಅಂತ ಇದೆ ಅಂತ ಹೇಳಿದಾರೆ ಅಥವಾ ಇಲ್ಲ ಅಂತ ಹೇಳಿದಾರೆ? ಇಲ್ಲ ಇಲ್ಲ ಇಲ್ಲ ಅಂತ ಹೇಳಿದಾರೆ, ಏನು ತೊಂದರೆ ಆಗೋದಿಲ್ಲ, ಗಂಟದಲ್ಲಿ ಗಡ್ಡೆ ಇತ್ತು ಅಂದ್ರೆ ಅದೇನು ತೊಂದರೆ ಇಲ್ಲ, ತಾಳ್ನೆ ತಳಗ ಆಗ್ತೀರಿ ಇಲ್ಲ ತಪ್ಪ ಆಗ್ತೀರಿ, ಅದೇ ಬಿಟ್ಮೇಲೆ ಬೇರೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ. ಅದೇ ಸಹಜವಾಗಿ ಹೆಣ್ಮಕ್ಳಲ್ಲಿ, ಗರ್ಭಿಣಿಯರಲ್ಲಿ ಮತ್ತು ವಯಸ್ಸಿನ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಸಹಜವಾಗಿ ದಪ್ಪ ಕಾಣುತ್ತೆ, ಆದರೆ ಕೆಲವು ಸಲ ಗಂಟಾಗಿ ಕಾಣಬಹುದು. ಆ ಗಂಟು ಅದೇ ಗಂಟನ್ನು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಅದನ್ನು ನೀವು ಅಲ್ಟ್ರಾಸೌಂಡು ಮತ್ತು ಹೌದು ಸೂಜಿ ಪರೀಕ್ಷೆ ಮಾಡಿಸ್ಬೇಕು. ಅದರಲ್ಲಿ ರಿಪೋರ್ಟ್ ನಾರ್ಮಲ್ ಆಗಿ ಬಂದರೆ ನೀವು ಆಪರೇಷನ್ ಮಾಡಿಸ್ಕೋಬೋದು, ಅಥವಾ ವೇಟ್ ಮಾಡಿ ನೋಡ್ಬೋದು, ಅಥವಾ ಕಾಯ್ಬೋದು ನೀವು. ತೊಂದರೆ ಇಲ್ಲ ಅಂದರೆ ನೀವು ಕಾಯ್ಬೋದು, ಮತ್ತು ನಿಮ್ಮ ವೈದ್ಯರಿಗೆ ಹಂಗೆ ತೋರಿಸ್ತಾ ಇರಬೇಕು ವರ್ಷಕ್ಕೆ ಒಮ್ಮೆ. ಸರ್, ನೀವು ಹೈಪೋಥೈರಾಯ್ಡ್ ಅಂತ ಕೂಡ ಹೇಳಿದ್ರಿ. ಹೈಪೋ ಅಂದ್ರೆ ಬಹುಶಃ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆಗೋದು. ಇದರ ಗುಣಲಕ್ಷಣಗಳು ಏನಿರ್ತಾವ ಅಂತ ಇನ್ನೊಮ್ಮೆ ಹೇಳ್ತೀರಿ? ಹೈಪೋಥೈರಾಯ್ಡಿಸಮ್ ಅಲ್ಲಿ ನಿಮಗೆ ಎನರ್ಜಿ, ಲೋ ಎನರ್ಜಿ ಅಂತ ಹೇಳ್ಬೋದು ನಾವು. ಅಂದ್ರೆ ಸುಸ್ತಾಗೋದು, ಕೆಲಸ ಮಾಡಲು ಆಸಕ್ತಿ ಇಲ್ಲದೆ ಇರೋದು, ತೂಕ ಹೆಚ್ಚುವಿಕೆ, ಮತ್ತೆ ಕೂದಲ ಉದುರುದು, ಒಣ ಚರ್ಮ, ಮತ್ತೆ ಶೀತ ಸಹನೆ ಆಗದೇ ಇರೋದು, ಮತ್ತೆ ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಸ್ಯೆ, ರಕ್ತಸ್ರಾವ ಆಗಬಹುದು. ಇನ್ನು ನಮ್ಮ ಮುಂದಿನ ಕಾಲರ್. ಹಲೋ ಹಲೋ ಹಲೋ, ನೀವು ರೇಡಿಯೋ ಸಿಟ್ ಬಾಜುಕ್ ಇಟ್ಕೊಂಡಿರಿ, ಅದನ್ನ ದೂರ ಇಟ್ಟು ನಿಮ್ ಪ್ರಶ್ನೆ ಕೇಳ್ರಿ. ಹಲೋ, ನಮಸ್ತೆ ಮೇಡಮ್, ಡಾಕ್ಟರ್ ನಮಸ್ತೆ. ನಮಸ್ತೆ. ನಿಮ್ ಪ್ರಶ್ನೆ? ಹಾ, ಹರಿಹರದಿಂದ ಯಾರು ಮಾತಾಡೋದು? ನಾವು ನಾಗೇಶ್ ಅಂತ ಮೇಡಮ್. ನಾಗೇಶ್, ನಿಮ್ ಪ್ರಶ್ನೆ ಕೇಳ್ರಿ. ಬಹುಶಃ ನಾಗೇಶ್ ಅವರು ಕೇಳಿರ್ಲಿಕ್ಕಿಲ್ಲ, ಡಾಕ್ಟರ್ ಈಗಾಗಲೇ ಲಕ್ಷಣಗಳನ್ನ ಹೇಳ್ಬಿಟ್ಟಾರ. ಹೈಪರ್ ಥೈರಾಯ್ಡ್ಗೂ ಹೇಳಾರ, ಹೈಪೋಥೈರಾಯ್ಡ್ ಕಡಿಮೆ ಹೆಚ್ಚು ಎರಡು ಆದಾಗ ಎರಡರ ಲಕ್ಷಣಗಳನ್ನ ಹೇಳಿದ್ದಾರ. ಇನ್ನು ಸರ್, ನಾನೊಂದು ಪ್ರಶ್ನೆ ಕೇಳಬೇಕು. ಈಗ ಗರ್ಭಿಣಿ ಸ್ತ್ರೀಯರ ಬಗ್ಗೆ ನೀವು ಕೂಡ ಮಾತಾಡಿದ್ರಿ, ಈ ಗರ್ಭಿಣಿ ಸ್ತ್ರೀಯರಲ್ಲಿ ಥೈರಾಯ್ಡ್ ಹಾರ್ಮೋನಿನ ಮಹತ್ವ ಎಷ್ಟಿರ್ತದೆ ಏನು? ಗರ್ಭಿಣಿ ಸ್ತ್ರೀಯರಲ್ಲಿ ಥೈರಾಯ್ಡ್ ಹಾರ್ಮೋನಿನ ಮುಖ್ಯವಾದಂಥದ್ದಂತಂದರೆ ಮೊದಲೇ ತ್ರೈಮಾಸಿಕದಲ್ಲಿ ಇರುತ್ತೆ. ಯಾಕೆಂದರೆ ಅದು ಬೆಳವಿನ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಅಥವಾ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಥೈರಾಯ್ಡ್ ಕಮ್ಮಿ ಆದಾಗ ಮಗುವಿಂದ IQ ಲೋ ಆಗೋದು ಅಥವಾ ಸ್ವಲ್ಪ ಅಥವಾ ಕ್ರೆಟಿನಿಸಮ್ ಅಂತ ಹೇಳ್ತೀವಿ, ಈ ಥರ ಎಲ್ಲ ಆಗ್ಬೋದು. ಅಂದರೆ ಗರ್ಭಿಣಿ ಸ್ತ್ರೀಯರು ಥೈರಾಯ್ಡ್ ಪರೀಕ್ಷೆ ಮಾಡಿಸಿ ಅದನ್ನು ಕಡಿಮೆ ಹೆಚ್ಚು ಕಡಿಮೆ ಇದ್ದಾಗ ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳೋದು ಬಹಳ ಮಹತ್ವ ಅಂತ ನೀವು ಹೇಳ್ತೀರಿ. ಹೌದು. ಅಂದರೆ ಗರ್ಭದಲ್ಲಿರುವ ಮಗುವಿನ ಮೆದುಳಿನ ಬೆಳವಣಿಗೆಗೂ ಕೂಡ ಇದು ಸಹಾಯಕಾರಿ. ಹಲೋ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಶಿವಲಿಂಗಯ್ಯ ಹಿರೇಮಠ ಅವರು, ನಿಮ್ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ ಸರ್. ಒಂದೇನಂದ್ರೆ ನಮ್ಮ ಜೀವನದಾಗ ಒಟ್ಟು ಥೈರಾಯ್ಡ್ ಸಮಸ್ಯೆ ಬರಬಾರ್ದು, ಯಾವ್ದಾದ್ರು ಪ್ರಿಕಾಷನ್ ಮೇಜರ್ಸ್ ಇದ್ರೆ ಹೇಳಿ. ಶಿವಲಿಂಗಯ್ಯರೇ, ಆ ಥರ ಇರೋದಿಲ್ಲ. ಸಮಸ್ಯೆ ಆಗದೇ ಇರೋಂಥದ್ದು ನೋಡ್ಕೋಬೇಕಂದ್ರೆ, ಒಂದು ನಿಮ್ಮದು ಆಹಾರದಲ್ಲಿ ಸರಿಯಾಗಿ ಅಯೋಡಿನ್ ಮಾತ್ರೆ ಇರಬೇಕು, ಮತ್ತು ನಿಮಗೆ ನಿಮ್ಮ ಸೇವಿಸುವ ಪತ್ತೆ ಮಾಡಬೇಕಂದ್ರೆ ನೀವು ಜಾಸ್ತಿ ಎಲೆಕೋಸು ಅಥವಾ ಹೂಕೋಸು ಕಡಿಮೆ ಮಾತ್ರೆಯಲ್ಲಿ ತಗೋಬೇಕು. ಅದು ಬಿಟ್ಟರೆ ಚಹಾ ಮತ್ತು ಕಾಫಿಯನ್ನು ಸೇವಿಸಬಹುದು, ಸೇವಿಸಬಾರ್ದು ಅಂತಲ್ಲ, ಸೇವಿಸಬಹುದು, ಆದರೆ ಹೆಚ್ಚು ಪ್ರಮಾಣದಲ್ಲಿ ತಗೋಬಾರ್ದು. ಹೆರಿಡಿಟ್ರಿ ಅಂದ್ರೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಗೆ ಥೈರಾಯ್ಡ್ ತೊಂದರೆಗಳು ಇದ್ರೆ ಇದು ಆಗೋದು ಚಾನ್ಸಸ್ ಇರುತ್ತೆ, ಆದ್ರೆ ಆಗಬೇಕು ಅಂತ ಇಲ್ಲ ಇದು. ಧನ್ಯವಾದ. ಈಗ ಥೈರಾಯ್ಡ್ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ, ಆಮೇಲೆ ಎಷ್ಟು ದಿನ ಅಥವಾ ತಿಂಗಳ ನಂತರ ಮತ್ತೆ ಮರುಪರೀಕ್ಷೆ ಮಾಡಿಸ್ಕೊಂಡು ಸರಿ ಹೋಗುತ್ತೆ ಅಂತ ನೋಡಬೇಕು ಸರ್? ಥೈರಾಯ್ಡ್ ಚಿಕಿತ್ಸೆ ಶುರು ಆದ ನಂತರ 3-4 ತಿಂಗಳು ಆದಮೇಲೆ ನೀವು ಮತ್ತೆ ಚೆಕಪ್ ಮಾಡಿಸಿ ನಿಮ್ಮದು ಥೈರಾಯ್ಡ್ ಲೆವೆಲ್, ನಿಮ್ಮದು ಥೈರಾಯ್ಡ್ ಮಟ್ಟ ಕರೆಕ್ಟ್ ಆಗಿದೆ ಅಂತ ನೋಡಬೇಕು. ಇಲ್ಲಾಂದರೆ ಥೈರಾಯ್ಡ್ ಡೋಸ್ ಜಾಸ್ತಿ ಅಥವಾ ಕಡಿಮೆ ಮಾಡಬೇಕಾಗ್ಬೋದು. ಇನ್ನು ಥೈರಾಯ್ಡ್ ಪರೀಕ್ಷೆ ಮಾಡುವಂಥ ಸರಿ ವಿಧಾನ, ನಿಖರವಾದ ವಿಧಾನ ಏನು ಸರ್? ಥೈರಾಯ್ಡ್ ಟೆಸ್ಟನ್ನು ಮಾಡಿಸೋಕ್ಕೆ ಖಾಲಿ ಹೊಟ್ಟೆಯಲ್ಲಿ ಮಾಡಿಸ್ಬೇಕು, ಅದು ಬೆಳಗ್ಗೆ ಹೊತ್ತು ಮಾಡಿಸ್ಬೇಕು, ಮತ್ತು ಲ್ಯಾಬೊರೇಟ್ರಿ ಅಲ್ಲಿ ಮಾಡಿಸ್ಬೇಕು, ದೂರಾದಂಥ ಲ್ಯಾಬೊರೇಟ್ರಿಯಲ್ಲಿ ಮಾಡಿಸಬಾರ್ದು. ಹಲೋ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ. ಸರ್, ಈಗ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಸರಿಯಾದ ರೀತಿಯ ಉಪ್ಪು, ಅಯೋಡೈಸ್ಡ್ ಉಪ್ಪು ಸೇವಿಸೋದು ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾರೆ, ಇದ್ರ ಮಹತ್ವ ಎಷ್ಟು? ನಾವು ಬಹಳ ಸರಿ ವಿಚಾರ ಮಾಡೋದಿಲ್ಲ, ಇದ್ರ ಮಹತ್ವ ಎಷ್ಟದೆ ಅಂತ. ಅದು ಹಳೆ ಕಾಲದಲ್ಲಿ ನಾವು ಸೇವಿಸಿದ ಉಪ್ಪದಲ್ಲಿ ಅಯೋಡಿನ್ ಮಾತ್ರೆ ಕಡಿಮೆ ಇರ್ತಿತ್ತು ಅಥವಾ ಇಲ್ಲದೇ ಇರ್ತಿತ್ತು. ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಕಂಡುಹಿಡಿದ್ಬಿಟ್ಟು ಅಯೋಡಿನ್ ಮಾತ್ರೆ ನಮಗೆ ತುಂಬ ಮುಖ್ಯವಾದಂಥದ್ದು, ಒಂದು ಮೈಕ್ರೋನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ, ಅದು ನಮ್ಮದು ಥೈರಾಯ್ಡ್ ಹಾರ್ಮೋನಿನ ಉತ್ಪತ್ತಿಗೆ ತುಂಬ ಅವಶ್ಯಕ. ಅದಕ್ಕೆ ಅದನ್ನು ಉಪ್ಪದಲ್ಲಿ ಸೇರಿಸಿಬಿಟ್ಟು ನಮಗೆ ಎಲ್ಲ ಅಯೋಡಿನ ಮಾತ್ರೆ ಕಡಿಮೆ ಆಗಬಾರ್ದಂಗೆ ಮಾಡಿದ್ದಾರೆ. ಸೊ ಅದೇ ಥರ ಅಯೋಡಿನ್ ನಾವು ತಗೊಳ್ಳೋದು ಸೀ ಫುಡ್ ಅಥವಾ ಫಿಶ್ ಅಥವಾ ಕ್ರ್ಯಾಬಲ್ಲಿ ಇರುತ್ತೆ, ಆದರೆ ನಾವು ಎಲ್ಲರೂ ಅದನ್ನು ವೆಜಿಟೇರಿಯನ್ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಉಪ್ಪಲ್ಲಿ ತೊಗೊಂಡು ಇದು ಮಾಡ್ಬೋದು. ಸರ್, ಕಡೆಯದಾಗಿ ಚುಟುಕಾಗಿ ಒಂದು ನಿಮಿಷದ ಒಳಗೆ ನೀವು ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಥೈರಾಯ್ಡ್ ತೊಂದರೆ ಅಥವಾ ಥೈರಾಯ್ಡ್ ಗಂಟು ಆದರೆ ಆತಂಕ ಪಡೋದು ಏನಿಲ್ಲ, ಯಾಕಂದರೆ ಇದಕ್ಕೆ ಸೂಕ್ತವಾದಂಥದ್ದು ಚಿಕಿತ್ಸೆಗಳು ಲಭ್ಯ ಇದ್ದಾವೆ. ಆಮೇಲೆ ನೀವು ಥೈರಾಯ್ಡ್ ಗಂಟಲ್ಲಿ ಕ್ಯಾನ್ಸರ್ ಅಂತ ಗಂಟಂತಲೇ ಅನ್ಕೋಬಾರ್ದು, ಅದನ್ನು ಹೆದರಿಬಿಟ್ಟು ತೋರಿಸ್ಕೋಬಾರ್ದು, ಅಂದರೆ ನೀವು ತೋರಿಸ್ಕೋಬೇಕು. ಇಲ್ಲಾಂದರೆ ನೀವು ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಈ ಸಮಸ್ಯೆಯಿಂದ ಹೊರಬರಬಹುದು, ಬಂದರೂ ಹೆದರಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆತ್ಮೀಯ ಕೇಳುಗರೇ, ಇವತ್ತಿನ ವಿಷಯವಾಗಿತ್ತು ಥೈರಾಯ್ಡ್ ತೊಂದರೆಗಳು. ಈ ವಿಷಯದ ಸಂಬಂಧಪಟ್ಟಂಗೆ ನಿಮಗೆ ಉತ್ತರ ಕೊಟ್ಟವರು ಪ್ರವೀಣ್ ಎಸ್ ಮಾಳಿಯವರು. ಇವರು SDM ಆಸ್ಪತ್ರೆಯಲ್ಲಿ ನಿಮಗೆ ಪ್ರತಿ ಗುರುವಾರ ಸಿಗ್ತಾರೆ. ದೂರವಾಣಿ ಸಂಖ್ಯೆ 0836247814. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777. ಇನ್ನು ಈ ವಾರದ ಪ್ರಶ್ನೆ, ಗರ್ಭಿಣಿ ಸ್ತ್ರೀಯರಲ್ಲಿ ಥೈರಾಯ್ಡ್ ಹಾರ್ಮೋನಿನ ಮಹತ್ವವೇನು? ಪ್ರಶ್ನೆ ಇನ್ನೊಮ್ಮೆ, ಗರ್ಭಿಣಿ ಸ್ತ್ರೀಯರಲ್ಲಿ ಥೈರಾಯ್ಡ್ ಹಾರ್ಮೋನಿನ ಮಹತ್ವವೇನು? ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 58009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, ಪಿನ್ ಕ್ರಮಾಂಕ 58009. ಇನ್ನು ಜನವರಿ 24ರಂದು ಕೇಳಿದಂತಹ ಪ್ರಶ್ನೆ, ಸಿಒಪಿಡಿಯ ಲಕ್ಷಣಗಳೇನು? ಇದಕ್ಕೆ ಸರಿ ಉತ್ತರ, ಸಿಒಪಿಡಿಯ ಲಕ್ಷಣಗಳು ದೀರ್ಘಕಾಲದ ಕೆಮ್ಮು, ಕಫ ಕಟ್ಟುವಿಕೆ, ಸುಸ್ತು, ಉಸಿರಾಟದಲ್ಲಿ ಶಿಳ್ಳೆ ಶಬ್ದ ಮತ್ತು ತೂಕ ಕಡಿಮೆ ಆಗುವುದು. ಈ ಸರಿ ಉತ್ತರವನ್ನು ಬರೆದು ಬಹುಮಾನವನ್ನು ಗಳಿಸಿಕೊಂಡವರು ಶ್ರೀ ಹೇಮನ್ಗೌಡ ಕಲ್ಲನ್ಗೌಡ ಪಾಟೀಲ್, ಸಾಕಿನ್ ಬುಡ್ರಕಟ್ಟಿ, ತಾಲೂಕ್ ಬೈಲ್ಹೊಂಗಲ್, ಜಿಲ್ಲಾ ಬೆಳಗಾವಿ. ಶ್ರೀ ಹೇಮನ್ಗೌಡ ಪಾಟೀಲ್ ಅವರಿಗೆ ಒಂದು ವಾರದ ಒಳಗಾಗಿ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಇನ್ನು ಮುಂದಿನ ವಾರದ ವಿಷಯ, ವಯೋವೃದ್ಧರಲ್ಲಿ ಅರಿವಳಿಕೆ ಪರಿಗಣನೆ ಸಮಸ್ಯೆಗಳು. ಈ ವಿಷಯದ ಕುರಿತಾಗಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡುವ ಎಸ್ಡಿಎಂ ಡಾಕ್ಟರ್ ವಿನಯ್ ಪಿ ದಂಡೆಮ್ಮನವರು, ಇವರು ಅರಿವಳಿಕೆ ವಿಭಾಗದ ವೈದ್ಯರು. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ